ಇರೋಕೆ ಇರೋಕೆ ಫ್ಲಾಟ್ ಮತ್ತೆ ಭೂಮಿ ಹೋಗಿತ್ತಲ್ವಾ? ಮತ್ತೆ ಭೂಮಿ ಭೂಮಿಗೆ ದುಡ್ಡು ಕೊಟ್ಟಲ್ಲ ಸರ್ ಅವ್ರು, ಅವಾಗ ಸ್ವಲ್ಪ ಕೊಟ್ಟರಲ್ಲ, ಅದು ಅವ್ರ ಅಣ್ಣ ತಮ್ಮಳಿದ್ರಲ್ಲ ಅವರೇ ತಗೊಂಡು ಅವರ ಮಾಡ್ತಾರೆ ಸರ್ ಬೆಳೆ. ಈಗ ಅದ್ರಲ್ಲಿ ಈಗ ಹೊಳಿ ಇಳಿದಾಗ ಬಿತ್ತಿಗಂತಾರೆ ಸರ್, ಮತ್ತೆ ಬೆಳೆ ಇದಾದ್ಮೇಲೆ ಅವ್ರ ಮಜ್ಜಾರ ಅಂದ್ರೆ ಅವ್ರು ಮಾಡ್ತಾರೆ ಸರ್. ಇಲ್ಲಿ ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ನಮ್ದು ನಮ್ಮ ಮಜ್ಜಾರದ ಇಲ್ಲಿ ಬಂದಮ್ಯಾಗ 16.5 acres ಐತಿ ಸರ್. 16.5 acres 3 ಸರ್ ಅಣ್ಣ ತಮ್ಮಳವರು. 3 acres ನಮ್ಮ ಒಬ್ಬರಿಗೆ 5.5 acres ಹಿಂಗೆ ಬಂದವ ಸರ್. ಅವರಿಗೆ 2 acres ನಾವು ತೊಗೊಂಡಿದ್ದೀವಿ ಸರ್. ಈಗ ನಿಮ್ಮ ಪಾಲಿಗೆ ಎಷ್ಟಿದೆ? ನಮ್ಮ ಪಾಲಿಗೆ ಇರೋದೇ 7 acres ಐತೆ ಸರ್. 7 acres ಇದೆ ನಿಮ್ಮ ಪಾಲಿಗೆ? 7 acres. ಏನೇನು ಬೆಳಿತೀರಿ ನಮ್ಮ ರೆಡ್ಡಿ ಅವರೇ? ನಾವು ಹೂವಿನ ತೋಟ, ಒಂದು 1 acres ಮಲ್ಲಿ ತೋಟ ಐತೆ ಸರ್. 1 acres ದೊಡ್ಡ ಮಲ್ಲಿಗೆ ಅದು ಐತೆ ಸರ್. ಮತ್ತು 1.5 acres ಕಬ್ಬು ಐತೆ ಸರ್. 1.5 acres ಇನ್ನು ಓದುತ್ತ ಕೈಗಾರಿಕೆ ಕೆಲಸ ಮಾಡ್ಕೊಂತೀವಿ ಸರ್. ಅದ್ರಾಗ ಮೆಣಸಿನ ಗಿಡ ಹಾಕೋದು, ಅದ್ರಾಗ ಟೊಮೊಟೊ ಬೆಳ್ಕೊಳ್ಳೋದು, ಮೆಣಸಿನ ಗಿಡ ಇವು ಎಲ್ಲ ಯಾರ್ಯಾರು ಮಾಡ್ತೀರಿ ಮನೆಯಲ್ಲಿ? ಮನೆಯಾಗ ನಮ್ಮ ತಮ್ಮರು ನಾವು ಎಲ್ಲರೂ ಸೇರಿ ಮಾಡ್ತೀವಿ. ಎಷ್ಟು ಜನ ಇದ್ರೆ ಅಂತ ಈಗ ನೀವು? 3 acres ಸರ್ ಈಗಿರೋದು. 3 acres ಮಾಡ್ತೀವಿ ಸರ್. ಕಬ್ಬು ಎಷ್ಟು ಎಕರೆ ಅವರಿಗೆ ಬೆಳಿತೀರಿ ನಿಮಗೆ ಸರ್? ನಾವು 120-110 ತನಕ ಬೆಳಿತೀವಿ ಸರ್. ಎಷ್ಟು ಎಕರೆ ಅಲ್ಲಿ ಬೆಳಿತೀರಿ? 2 acres ಬೆಳಿತೀವಿ ಸರ್. 2 acres ಕಬ್ಬು ಬೆಳಿತೀರಿ? ಬೆಳಿತೀವಿ ಸರ್. ಯಾವ ತಳಿ ಹಾಕೋದು ನೀವು ಸರ್? ಕೆಂಪು ಕಬ್ಬು ಅಂತ ಹೇಳಿ ಸರ್, ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಸರ್, ಗಂಗಾಪುರ ಫ್ಯಾಕ್ಟ್ರಿ ಅವರು. ಅದು ಚೆನ್ನಾಗಿ ಬರ್ತದೆ ಸರ್ ನಮಗೆ. ಓಹೋ, ಫ್ಯಾಕ್ಟ್ರಿ ಕೊಟ್ಟಿರ್ತಕ್ಕಂಥ ಕಬ್ಬ ಅಗ್ರಿಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಬರ್ತದೆ. ಹಾಂ ಸರ್. ಎಷ್ಟು ಬರ್ತದೆ ಎಕರೆಗೆ? ಎಕರೆಗೆ 50-60 tons ಬರ್ತದೆ ಸರ್. 60 tons. 60. ಓಹೋ. ರೇಟ್ ಎಲ್ಲ ಚೆನ್ನಾಗಿದೆಯಾ? ರೇಟ್ 2,150 rupees ಕೊಟ್ಟಿದ್ದಾರೆ ಸರ್. ಈಗ ಇನ್ನೂ 150 rupees ಹಾಕ್ತೀವಿ ಅಂತ ಹೇಳಿದ್ರು. ಕಟಾವು ಗಿಟಾವು ಖರ್ಚು ಎಲ್ಲ ಅವ್ರದೇನಾ? ಕಟಾವು ಸರ್ ಇಲ್ಲಿ ಏರ್ಸ್ಕೊಂತ ಹೊಂಟಿದ್ದಾರೆ ಸರ್. ಅದು ಫಸ್ಟಿಗೆ 100 rupees ಮಾಡಿರ್ತಾರೆ ಸರ್, ಆಮೇಲೆ 150 rupees ಟನ್ನಿಗೆ. ಹ್ಞೂ ಸರ್, ಟನ್ನಿಗೆ. ಅವ್ರು ಕಟಾವು ಮುರ್ಕೊಂಡಿರ್ತಾರೆ ಸರ್ ಫಸ್ಟಿಗೆಲ್ಲ. ಈಗ ಅದು ಕಟಾವು ಮುರ್ಕೊಂಡು ನಮಗೆ 2,200 rupees ಹಾಕ್ತಿರ್ತಾರೆ ಸರ್. ಕಟಾವು ಅಲ್ಲಿಂದ ಏರ್ಕೊಂಡು ಹೋಗಿದ್ದು ಬಾಡಿಗೆ ಎಲ್ಲ ಮುರ್ಕೊಂಡು ನಮಗೆ ಅಷ್ಟು ಹಾಕ್ತಾರೆ ಸರ್. ಹೇಗೆ ಈಗ ಕಬ್ಬು ಲಾಭದಾಯಕನಾ ನಿಮಗೆ? ನಮಗೆ ಲಾಭ ಐತೆ ಸರ್. ಈ ಕೆಲವು ಮಂದಿಗೆ ಲಾಭ ಇಲ್ಲ ಸರ್. ಬೆಳವಣಿಗೆ ಹೆಂಗೆ ಯಾವ ಥರ ಮಾಡ್ತೀವೋ ಆ ಥರದಾಗ ಆದರೆ ಲಾಭ ಆಗ್ತದೆ ಸರ್. ಈ ಬೇರೆ ಬೆಳೆಗೂ ಅದಕ್ಕೂ ವ್ಯತ್ಯಾಸ ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಕಬ್ಬು ಜಾಸ್ತಿ ಆಗ್ತದೆ ಸರ್. ನಿಮ್ಮ ಭಾಗದಲ್ಲಿ ವಿಶೇಷವಾದ ಬೆಳೆ ಮಲ್ಲಿಗೆ? ಮಲ್ಲಿಗೆ ಸರ್ ನಮ್ದು. ಹೌದಾ? ನಾವು ಯಾವ ಪೀಕ್ ನಂಬಿರಲ್ಲ ಸರ್, ಹೂವಿನ ತೋಟ ನಂಬಿರ್ತೀವಿ ಸರ್. ಹೌದಾ? ಹೌದು ಸರ್, ನಮ್ಮಲ್ಲಿ ಎಲ್ಲರೂ ಅಷ್ಟೇ ಸರ್. ಅಷ್ಟು ಪಕ್ಕ ಆದಾಯ, ಪಕ್ಕ ಆದಾಯ ಬರ್ತದೆ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮಲ್ಲಿಗೆ ಸರ್? ಈಗಲೇ ಒಂದು 30 years ಮಾಡ್ಕೊಳ್ತಾ ಇದ್ದೀವಿ ಸರ್. ಹೌದಾ? ಹ್ಞೂ ಸರ್. ಅದರ ಯಾವ ಮಲ್ಲಿಗೆ ಬೆಳೆಯೋದು ನೀವು ಇಲ್ಲಿ? ವಾಸ್ತಿ ಮಲ್ಲಿಗೆ ಅಂತ ಹೇಳಿ ಸರ್. ವಾಸ್ತಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಎರಡು ಬೆಳಿತೀರಿ? ಎರಡು ಬೆಳಿತೀವಿ ಸರ್. ಎಷ್ಟು ಎಕರೆ ಹಾಕಿರಿ? ಅದು 1 acres ಸರ್, ಅದು 1 acres ಸರ್. ಫಸ್ಟಿಗೆ 2 acres ಮಾಡಿದ್ದೀವಿ ಸರ್ ನಾವು ಮಲ್ಲಿಗೆ ತೋಟನ. ಆಳಿನ ಪ್ರಾಬ್ಲಮ್ ಇರೋದ್ರಿಂದ ಅದು 1 acres ಮಾಡ್ಕೊಂಡು 1 acres ದುಂಡು ಮಾಡಿದ್ವಿ ಸರ್. ಆಳಿನ ಪ್ರಾಬ್ಲಮ್ ಅಂದ್ರೆ ಏನು? ಈಗ ಬಿಡಿಸೋದು ಆಳಿನ ಪ್ರಾಬ್ಲಮ್ ಬರ್ತದೆ ಸರ್. ಅಂದ್ರೆ ಜನ ಸಿಗ್ತಾ ಇಲ್ವಾ? ಜನ ಕಡಿಮೆ ಸರ್ ಸಿಗೋದು ಈಗ, ಯಾಕಂದ್ರೆ ಎಲ್ಲರೂ ತೋಟ ಅದಾವಲ್ಲ ಸರ್, ಹಂಗಾಗಿ ಪ್ರಾಬ್ಲಮ್ ಆಗ್ತದೆ ಸರ್. ನನ್ನ ಹೊಲಕ್ಕೆ ಬಾ, ನಿನ್ನ ಹೊಲಕ್ಕೆ ಬಾ ಅಂತಂದೇಳಿ ಕಚ್ಚಾಡಬಾರ್ದು ಅಂತಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟಾಗಿ ಮಾಡ್ತೀವಿ ಸರ್. ಈ 1 acres ಎಷ್ಟು ಜನ ಬೇಕಾಗ್ತದೆ ಲೇಬರ್ ಸರ್? ಅದು ಒಳ್ಳೆ ಸೀಸನ್ ಪಂಚಮಿ ಮುಂದೆ ಏನಾಯ್ತಲ್ಲ ಸರ್, ಆ ಮೂಮೆಂಟ್ನಾಗ ಆದರೆ 20 people ಬೇಕು ಸರ್. ಹೌದಾ? ಡೈಲಿ 1 acres ಆಯ್ತು ಅಂದ್ರೂ ಬೇಕು ಸರ್. ಅವರು 6 months ತನಕನೂ ಬೇಕು ಸರ್ ಅವರು. ನಡಕ್ಕೆ ಒಬ್ಬರನ್ನು ಬಿಡ್ಸಕ್ಕೆ ಬರಲ್ಲ ಸರ್. ಅದು ಹಂಗೆ ಅದು ಇರಲೇಬೇಕು, ಇರಲೇಬೇಕು ಸರ್. ಅವರು ಅವರು ನಮ್ಮಂಗೆ ಇರ್ತಾರೆ ಸರ್, ಮನೆಯವರಂದ ಮಾಡ್ತಾರೆ ಸರ್ ಅವರು. ಹಾಳು ನಾವಿದ್ರೆ ಮಾಡ್ಬೇಕು, ನಾವ್ ಇಲ್ಲದ್ರೆ ಮಾಡಕ್ಕಲ್ಲ. ನಮ್ಗೆ ಎಲ್ಲರೂ ಹೊಂದ್ಕೊಂಡು ಮಾಡ್ಕೊಂಡು. ಈಗ ದಿನ ಎಷ್ಟು ಬಿಡಿಸ್ತೀರ? ಈಗ ಇನ್ಮ್ಯಾಗಿಂದ ಸ್ಟಾರ್ಟ್ ಆಗ್ತದೆ ಸರ್. ಈಗ ಸ್ಟಾರ್ಟ್ ಸರ್. ಹೌದಾ? 15 ಎಲ್ಲರೂ ಸ್ಟಾರ್ಟ್. ಈಗ ಅಕ್ಟೋಬರ್ ತಿಂಗಳ ತನಕ ಇರ್ತದೆ ಸರ್. ಇರ್ತದೆ. ಹಾಂ ಸರ್. ಇನ್ನೊಂದು ಕೆಜಿ ಬರುತ್ತೆ ದಿನಾಲು? ದಿನಾಲು ಈಗಿನ ಸ್ಟಾರ್ಟಿಂಗ್ 2 kg ಇಲ್ಲ ಸರ್ ಈಗ. ಅಷ್ಟೇ ಬರೋದು ಈಗ 2 kg ಬರ್ತದೆ ಸರ್. ಇನ್ನೊಂದು 15 ಹೋದ್ರೆ 1-25 kg ವರೆಗೆ ಬರ್ತದೆ ಸರ್. ಅಷ್ಟು ಜಾಸ್ತಿ? ಅಷ್ಟು ಜಾಸ್ತಿ ಆಗ್ತದೆ ಸರ್. ಪಂಚಮಿ ಮುಂದೆ ಏನೈತೆ ಅಲ್ಲ ಸರ್, 1-50 kg ತನಕ ಬರ್ತದೆ ಸರ್. ಹೆಂಗೆ ಬೆಲೆ? ಬೆಲೆ ನೋಡಿ ಸರ್, ಈಗ ಹಬ್ಬ ಹುಣ್ಣಿಮೆ ಬಂದಾಗ ರೇಟ್ ಜಾಸ್ತಿ ಸಿಗ್ತದೆ ಸರ್. ಎಷ್ಟು ಸಿಗ್ತದೆ ಜಾಸ್ತಿ? ಜಾಸ್ತಿ ಅಂದ್ರೆ 400-300 rupees ಹಿಂಗೆ ಸಿಗ್ತದೆ. ಹೆಚ್ಚಂದ್ರೆ ಅಷ್ಟೇನಾ? ಅಷ್ಟೇ ಸರ್. ಅದಕ್ಕಿಂತ ಜಾಸ್ತಿ ರೇಟ್ ಹೋಗಿಲ್ಲ? ಅದು ದೀಪಾವಳಿ ಮುಂದಿರ್ತದೆ ಸರ್, ಇಳುವರಿ ಕಡಿಮೆ ಆಗಿರ್ತದೆ ಸರ್ ಅಲ್ಲಿ. ಅವಾಗ ಅಲ್ಲ ಎಷ್ಟು ಹೋಗಿರ್ತದೆ ಅವಾಗ? ಅವಾಗ 500 rupees ತನಕ ಹೋಗಿರ್ತದೆ ಸರ್. ಅದು ಲಾಸ್ಟ್? ಅದು ಅದು ಲಾಸ್ಟ್. ಅದಕ್ಕಿಂತ ಜಾಸ್ತಿ ಹೋಗಿದ್ದ ದಿನಗಳು ಉಂಟಾ? ಅವು ಯಾವಾಗೋ ಒಂದ್ಸಲ ಸರ್, ಈಗ ಎಲ್ಲರೂ ಮಗ್ಗ ಕಡಿಮೆ ಆಗಿರ್ತಾವಲ್ಲ ಆ ಮೂಮೆಂಟ್ನಾಗ, ಆದ್ರೆ 1,700 ತನಕ ಆಗಿದೆ ಸರ್. ತಗೊಂಡಿರಿ ಯಾವಾಗಾದ್ರೆ? ಅಷ್ಟು ತಗೊಂಡಿ ಸರ್ ಅಲ್ಲಿ. ಒಂದೆಟ್ಟು 2 acres ಸಿಗ್ತದೆ ಸರ್, ಒಂದಿನ 2 days. ಎಷ್ಟು ಕೆಜಿ ಇರ್ತದೆ ಅವಾಗ? ಅವಾಗ 4-5 kg ಇರ್ತದೆ ಸರ್. ಅವಾಗ ಇಳುವರಿ ಇರಲ್ಲ, ಪ್ರತಿದಿನ ಅಷ್ಟು ಬರ್ತೈತೆ. ಅಷ್ಟು ಬರ್ತದೆ ಸರ್. ಒಟ್ಟು 1 acres ಮಲ್ಲಿಗೆ ತೋಟ ಮಾಡಿದರೆ ಸರ್ ನಿರಂತರ ಆದಾಯ ಇರ್ತದೆ? ಹಾಂ ಸರ್. ಹ್ಞೂ ಸರ್.

ನೀವು ನೇರವಾಗಿ ನೇರವಾಗಿ ಮಾರಕತ್ತೀವಿ ಸರ್. ಈಗ ಅವರು ಕಡಿಮೆ ಮಾಡಿದ್ರು ವ್ಯಾಪಾರ ಇಲ್ಲಿ ಇಡ್ಕೊಳ್ಳೋದು, ತೋಟಗಳು ಇಡ್ಕೊತಂದ್ರೆ ಸರ್ ಲೇಬರ್ಗಳು ಕಂಟಿನ್ಯೂ ಆಗಿ ಬರ್ತದ್ವು. ಅವಾಗ ಕ್ವಿಂಟಲ್ಲು ಎರಡು ಕ್ವಿಂಟಲ್ ಮಾಲು ಬರೋದು ಸರ್ ಅವರು. ಈಗ ಯಾವಾಗ ನಾವೇ ಸ್ವಂತ ಮಾಡಿ ನಾವೇ ಇದನ್ನು ಮಾಡಿ ಬಂದೀವಿ ಅವಾಗಲಿದ್ದಾನು ಚೆನ್ನಾಗಿ ಬೆಳ್ಕೊಂತಾನೆ ಅವರು. ಬೇಷಾಗಿದೆ. ಮನೇಲಿ ಮಕ್ಕಳು ಎಲ್ಲ ಎಷ್ಟು ಜನ ಇದ್ದಾರೆ ನಿಮಗೆ ಸರ್? ನಮಗೆ ಹಿರಿಯ ಮಗಗೆ ಒಂದು ಹೆಣ್ಮಗಳು ಒಂದು ಗಂಡು ಮಗಳು ಇದ್ದಾರೆ. ನಿಮ್ಮ ಅಣ್ಣರಿಗೆ? ನಮ್ಮ ತಮ್ಮರಿಗೆ. ನಾವೇ ಹಿರಿಯರು. ನಿಮಗೆ ಎಷ್ಟು ಜನ ಮಕ್ಕಳು? ನಮಗೆ ಇಬ್ಬರಲ್ಲ ಸರ್, ನಮ್ಮ ತಮ್ಮಗ ನಡಲು ತಮ್ಮಗ ಇಬ್ರು ಗಂಡು ಮಕ್ಕಳು ಸರ್. ಆಮೇಲೆ ನಮ್ಮ ಸಣ್ಣ ತಮ್ಮಗ ಎರಡು ಹೆಣ್ಮಕ್ಳು ಒಂದ ಗಂಡ ಮಗ ಸರ್. ಓದ್ತಾ ಇದ್ದಾರೆ ಸರ್. ಯಾರಾದ್ರೂ ಸರ್ಕಾರಿ ನೌಕರಿ ಕಡೆ ಗಮನ ಇಲ್ಲ ಸರ್. ಈಗ ಮಗಳು ನರ್ಸಿಂಗ್ ಮಾಡಕ್ ಹೋಗಿದ್ದಾಳೆ ಸರ್, ಓದ್ತಾ ಇದ್ದಾಳೆ ಸರ್. ಒಬ್ಬ ಮಗ ಡಿಪ್ಲೊಮಾ ಮಾಡ್ತಾ ಇದ್ದಾರೆ ಸರ್. ಈಗ ಹನುಮಂತ ರೆಡ್ಡಿ ಅವರೇ, ಕೃಷಿಯಲ್ಲಿ ನಿಮ್ಮ ಕನಸುಗಳೇನು, ಮುಂದೆ ಏನೇನು ಮಾಡಬೇಕು, ಹೆಂಗಿರಬೇಕು? ಚೆನ್ನಾಗಿ ಬರಲಿ ಮತ್ತು ಬೆಳೆ ಬಂದ್ರೆ ಸಾಕು ಸರ್ ಅಂತ ಕನಸುಗಳು ಅಂದರೆ ನಮ್ಮ ಮತ್ತು ಇವೆಲ್ಲ ಖರ್ಚು ಇದು ವೆಚ್ಚು ಎಲ್ಲ ತೆಗೆದು ಲಾಭ ಉಳಿದ್ರೆ ಸಾಕಪ್ಪ ಅಂತೀವಿ ಅಷ್ಟೇ ಸರ್. ನಮಗೇನು ಕೋಟಿಗಟ್ಟಲೆ ಅಂತ ಬರೋದೇನು ಬೇಕಾಗಿಲ್ಲ ಸರ್. ಒಂದು ಲಕ್ಷ ಉಳಿದ್ರೆ ಸಾಕು, ವರ್ಷಕ್ಕೆ ಒಂದು ಲಕ್ಷ ಉಳಿದ್ರೆ ಸಾಕು, ಊಟ ಗೀಟ ಎಲ್ಲ ತಿಂಡಿ ತೆಗೆದು ಒಂದು ಲಕ್ಷ ಉಳಿದ್ರೆ ಸಾಕಪ್ಪ. ಓಕೆ, ಬುದ್ಧನಂತ ಇದ್ದೀರಿ ನೀವು. ಹಾಂ ಸರ್. ಹಾಂ, ಅತಿ ಆಸೆ ದುಃಖಕ್ಕೆ ಮೂಲ ಅನ್ನೋಲ್ಲ ಸರ್. ಅನ್ನ ಮಾತಾಡಲಾಗಿಲ್ಲ. ಹಾಂ, ಇರೋ ಬದುಕ ಚೆಂದಾಗಿ ಬದುಕಿದ್ರೆ ಅನ್ನೋವಂಥದ್ದು, ಸಾಲ ಸೋಲಗಳಿಲ್ಲದೆ ನೆಮ್ಮದಿಯಿಂದ ಜೀವನ ಕಳೆಯೋಣ ಅನ್ನೋತಕ್ಕಂಥ ಕನಸುಗಳನ್ನೆಲ್ಲ ಕಂಡುಕೊಂಡಿದ್ದೆ. ಒಳ್ಳೇದಾಗಲಿ ಹನುಮಂತ ರೆಡ್ಡಿ ಹೆಸರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ವಿಶೇಷವಾಗಿ ಮಲ್ಲಿಗೆ ಬೆಳೆ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಕೃಷಿ ಅನುಭವ ಕುರಿತು ಹನುಮಂತ ರೆಡ್ಡಿಯವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಕೃಷಿ ಗೀತೆಗಳು. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ಮಲ್ಲಿಗೆ ಇರುವ ಹೊಲಗಳಿಂದ ನೀರು ಹೋಗಕ ಬಿಡಬಾರದು, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಿಂದ ನೀರು ಹೋಗಕ ಬಿಡಬಾರದು, ನೀರು ಹೋಗಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು, ಇವುಗಳನ್ನು ಬಿತ್ತಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು.

ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂತ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ. ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಒಂದೇ ತಾಯಿ ಮಕ್ಕಳು ನಾವು ಒಂದು ಕೂಡಬೇಕು. ಒಂದೇ ತಾಯಿ ಮಕ್ಕಳು ನಾವು ಒಂದು ಕೂಡಬೇಕು. ಓದನ್ನು ಕಲಿತು ದೇಶದ ಸೇವೆಗೆ ನಿಲ್ಲಬೇಕು. Mountain I go roaming. Shirley madam gaage kodalu pettada huva tarve. Oh Shirley madam to giving mountain flower bringing. Bisile irali malaye barali kaadalli medalli alave. Sunlight let come, rain let it come, forest mountain I go roaming. ದಿನವೂ ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ. ದಿನವೂ ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ. ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ. ಒನ್ ಮಿನಿಟ್ ಐ ಟೆಲ್ ಕರೆಕ್ಟ್ ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್ ಕರೆಕ್ಟ್ ಡೈಲಿ ಫ್ಲವರ್ ಗಿವಿಂಗ್